ಅವು ಸಸ್ಯಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೀತಿ ಅಂದ್ರೆ ಅಯಾನಿಕ್ ಫಾರ್ಮ್ ಅಲ್ಲಿ ಅದು ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಲಿಕ್ವಿಡ್ ಕಾರ್ಬನ್ ಆಹಾರವಾಗಿ ಸೂಕ್ಷ್ಮಾಣುಜೀವಿಗಳಿಗೆ ಸಿಗೋದ್ರಿಂದ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿ ಬೆಳೆದು ಮಣ್ಣಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ಕನ್ವರ್ಟ್ ಮಾಡಿ ಗಿಡಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೀತಿಯಲ್ಲಿ ಒದಗಿಸ್ತವೆ. ಈ ರೀತಿ ಒದಗಿಸೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಮಣ್ಣಿನಲ್ಲಿ ಸಸ್ಯಗಳಿಗೆ ದೊರಕದೇ ಇರತಕ್ಕಂಥ ಪೋಷಕಾಂಶಗಳು ಕೂಡ ದೊರೆಯುತ್ತೆ. ಹಾಗಾಗಿ ನುವಾಲ್ಗಿನ್ ಅನ್ನ ಸ್ಪ್ರೇ ಮಾಡೋದ್ರಿಂದ ನಾವು ಬರೀ ನ್ಯೂಟ್ರಿಯೆಂಟ್ಸ್ ಮಾತ್ರ ಕೊಡಲ್ಲ, ಗಿಡಗಳಲ್ಲಿ ಅನೇಕ ರೀತಿಯ ರಾಸಾಯನಿಕ ಬದಲಾವಣೆಗಳು ಕೂಡ ಆಗುತ್ತೆ, ಹಾಗೂ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಗಿಡಗಳಿಗೆ ದೊರೆಯುತ್ತೆ. ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ, ಹೆಚ್ಚಿನ ಇಳುವರಿ ಸಿಗುತ್ತೆ. ಸುಮಾರು 2 ವರ್ಷಗಳ ಕಾಲದಿಂದ ನಾವು ನುವಾಲ್ಗಿನ ಬಳಸ್ತಾ ಇದ್ದೇವೆ. ಕ್ಯಾಬೇಜ್, ಕಾಲಿಫ್ಲವರ್, ಚಿಲ್ಲಿ, ಬ್ರಕೋಲಿ, ಚೈನೀಸ್ ಕ್ಯಾಬೇಜ್, ಪಕ್ಚೋಯಿ, ನೋಲ್ ಕಾಲ್, ಬೀನ್ಸ್, ಕೌಪಿ, ಕುಕುಂಬರ್, ಬಾಟ್ಲ್ ಗಾರ್ಡ್, ರಿಡ್ಜ್ ಗಾರ್ಡ್, ಒಳ್ಳೆ ರಿಸಲ್ಟ್ ಕೂಡ ನಮ್ಗೆ ಸಿಕ್ಕಿದೆ. ಯಾರಾದ್ರೂ ರೈತ ಬಂದವರು ತಮ್ಗೆ ಇಚ್ಛೆ ಇದ್ದಲ್ಲಿ ನಮ್ಮ ಫಾರ್ಮ್ ಕೂಡ ಬಂದು ವಿಸಿಟ್ ಮಾಡಿ ಬೆಳೆಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಹೂವಿನ ಬೆಳೆಗಳಾದಂತಹ ಆಂಥೋರಿಯಂ ಮತ್ತೆ ಆರ್ಕಿಡ್ಸ್ ಕೂಡ ನಾವು ಅದನ್ನ ಬಳಸಿದ್ದೇವೆ. ಆಂಥೋರಿಯಂ ಅಲ್ಲಿ ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಫ್ಲವರ್ ಪ್ರೊಡಕ್ಷನ್ ಚೆನ್ನಾಗಾಗ್ತಿದೆ, ಸಕ್ಕರ್ ಪ್ರೊಡಕ್ಷನ್ ಕೂಡ ಚೆನ್ನಾಗಾಗ್ತಿದೆ. ಇಂಡೋರ್ ಪ್ಲಾಂಟ್ಸ್ ಗಳಲ್ಲಿ ಫೋಲೇಜ್ ಪ್ಲಾಂಟ್ಸ್, ಏರ್ ಪ್ಯೂರಿಫೈಯರ್ಸ್, ಆ ತರದ್ದು, ಫಾರ್ ಎಕ್ಸಾಂಪಲ್ ಒಂದು ಸ್ಪೈಡರ್ ಪ್ಲಾಂಟ್, ಈ ತರದ್ದು ಕೂಡ ನಾವು ಬೆಳವಣಿಗೆ ಮಾಡಿ ಅದನ್ನ ಸೇಲ್ ಮಾಡ್ತಾ ಇದೀವಿ ಪಬ್ಲಿಕ್ ಗೆ. ಅದರದ್ದು ಗ್ರೋತ್ ಕೂಡ ಚೆನ್ನಾಗಾಗ್ತಿದೆ. ಹೆಚ್ಚಿನ ವಿವರಗಳಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 7259 675 685. 7259 675 685. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878. 9449611878. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿ ಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದೀಗ ರೈತ ಮಹಿಳೆ ಸಾಸ್ತಾನದ ಮಂಜುಳಾ ಕಾರಂತ್ ಅವರೊಂದಿಗೆ ಸಂದರ್ಶನ. ಮಂಜುಳಾ ಕಾರಂತ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಕೃಷಿಯಲ್ಲಿ ಇಡೀ ಕೃಷಿ ಕುಟುಂಬವೇ ತೊಡಗಿಸಿಕೊಳ್ಳುವಂತಹದ್ದು ಕಡಿಮೆ. ಪುರುಷರು ಕೃಷಿ ಮಾಡ್ತಾರೆ, ಜೊತೆಗೆ ಗೃಹಿಣಿಯರು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು ಒಂದು ಅಭಿಪ್ರಾಯ ಇರ್ತದೆ. ಆದ್ರೆ ಕೃಷಿಯಲ್ಲಿ ಮಹಿಳೆಯರ ಒಂದು ವಿಶೇಷತೆ ಏನು, ಮಹಿಳೆಯರ ಪಾತ್ರ ಏನು? ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ನಾನು ಮದುವೆ ಆಗಿ 22 ವರ್ಷ ಆಯ್ತು. ಈಗ ಒಂದು 10-15 ವರ್ಷದಿಂದ ಫುಲ್ ಬೇಸಾಯ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೇನೆ. ಮಹಿಳೆಯರ ಪಾತ್ರ ಅಂತಂದ್ರೆ, ಈಗ ಹೆಚ್ಚಾಗಿ ಎಲ್ಲರೂ ಅಂದ್ರೆ ಕೆಲಸದವರು ಆದ್ಯ ಇವಾಗ ಕೃಷಿಯಿಂದ ವಿಮುಖರಾಗೋದೇ ಜಾಸ್ತಿ. ಯಾಕಂದ್ರೆ ತುಂಬಾ ಕಷ್ಟ, ಮಳೆ ಬಂದಾಗ ಎಲ್ಲ ಬೆಳೆ ಹಾಳಾಗುತ್ತೆ ಹೀಗೆಲ್ಲ. ಸೊ ನಮಗೂ ಹಾಗೆಲ್ಲ ಆಗಿದೆ. ಬಟ್ ಆದ್ರೂ ನಾನು ಎಲ್ಲ ಇದ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು, ಮಹಿಳೆಯರ ಪಾತ್ರ ಹೇಗೆ ಅಂದ್ರೆ, ಈಗ ಪ್ರತಿಯೊಂದು ಕೆಲಸದವ್ರು ಕೆಲಸ ಮಾಡುವಾಗ ನಾವು ಸಹ ಹೋಗಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅಲ್ಲಿ ಕಷ್ಟ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಅವ್ರ ಜೊತೆ ಹೋಗಿ ಇದ್ಕೊಂಡು ಅವರಿಗೂ ಪ್ರೋತ್ಸಾಹ ಕೊಟ್ಕೊಂಡು, ಅವರು ಅವಾಗ ನಮ್ಗೆ ಅಮ್ಮ ಕೆಲಸ ಮಾಡ್ತಾರೆ ಅಂತೇಳಿ ಅವರು ತುಂಬಾ ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ನಾನು ಈಗ ಹೆಚ್ಚಾಗಿ ಲೇಬರ್ ಪ್ರಾಬ್ಲಮ್ ಇದೆ ಇವಾಗ. ಸೊ ಆದ್ರೂ ನಮ್ಮನೆಯಲ್ಲಿ ಯಾರು ಕೆಲ್ಸಕ್ ಬರಲ್ಲ ಅಂತಿಲ್ಲ, ನಾನೇ ಈಗ ಬೇಡ ಅಂತ ಹೇಳ್ಬೇಕಷ್ಟೇ. ಇಡೀ 365 ದಿವಸನು ಕೆಲಸ ಕೊಡ್ತೇನೆ ಕೆಲಸದವರಿಗೆ. ಸೊ ಹಂಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಏನು ತೊಂದರೆ ಆಗ್ತಾ ಇಲ್ಲ. ಈಗ ಸಾಮಾನ್ಯವಾಗಿ ವರ್ಷ ಪೂರ್ತಿ ಕೆಲಸವನ್ನು ಕೊಡಿಸುವಂತಹದ್ದು ಕೂಡ ಒಂದು ಸವಾಲು, ಇದನ್ನ ಹೇಗೆ ನಿಭಾಯಿಸ್ತೀರಿ? ಆಮೇಲೆ ಕೂಲಿ ಕಾರ್ಮಿಕರಿಂದ ಒಂದು ಒಳ್ಳೆಯ ಕೆಲಸವನ್ನ ಹೇಗೆ ನೀವು ತೆಗಿತೀರಿ? ಹೇಗೆ ಅಂತಂದ್ರೆ, ಅವ್ರಿಗಳನ್ನ ನಮ್ಮ ಮಕ್ಳ ತರ ನೋಡ್ಕೋಬೇಕು ಕೆಲಸದವ್ರನ್ನ. ಅವ್ರೀಗ ನಾವ್ ಇವತ್ತೊಂದ್ ದಿವಸ ಏನಾದ್ರು ಹೇಳ್ಬಿಟ್ರೆ ನಾಳೆಯಿಂದ ಅವ್ರು ಬರುದಿಲ್ಲ. ಸೊ ಹಂಗಾಗಿ ಅವ್ರ ಕಷ್ಟಗಳೇನಿದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಫುಲ್ 1.5 ವರ್ಷದಿಂದ ಲಾಕ್ಡೌನ್ ಅದು ಇದು ಅಂತ ಹೇಳಿ ಸಮಸ್ಯೆಗಳಿದೆ. ಸೊ ಆದ್ರೂ ಸಹ ನಮ್ಮನೇಲಿ ಹೇಗೆ ಹೇಳ್ತಾರೆ ಅಂದ್ರೆ ಕೆಲಸದವರು, ಅಮ್ಮ ನಿಮ್ಮನೇಲಿ ಒಂದ್ ಕೆಲಸ ಇರಕ್ ಹೋಗಿ ನಮ್ಗೊಂದು ಏನೋ ಹೊಟ್ಟೆಪಾಡ ಆಗ್ತಾ ಉಂಟು. ಯಾಕಂದ್ರೆ ಮನೇಲಿ ಗಂಡಸರು ಮಕ್ಕಳು ಎಲ್ಲ ಮನೇಲಿ ಕೂತಿದ್ದಾರೆ. ಸೊ ಹೋದ ವರ್ಷ ಈ ವರ್ಷ ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಆದ್ರೂ ಆ ಟೈಮಲ್ಲಿ ಎಷ್ಟು ನೆನೆಸ್ಕೊಂತಾರೆ ಅಂದ್ರೆ, ಒಂದು ಈಗ ಅಕ್ಕಿ ನಾವು ಕೊಡ್ತೇವೆ ಸರಿ, ಈಗ ಬೇರೆ ಎಲ್ಲ ಚಾಪುಡಿ ಸಕ್ಕರೆ ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ಸೊ ಹಂಗಾಗಿ ನಾನ್ ಒಂದ್ ದಿವಸವೂ ರಜಾ ಕೊಡುದಿಲ್ಲ, ನಾನೇ ಬರಬೇಡಿ ಅಂತ ಹೇಳಿದ್ರೆ ಮಾತ್ರ ಅಷ್ಟೇ. ಮತ್ತೆ ಅವ್ರುಗಳು ಹಂಗೆ ಬೇರೆ ಕಡೆ ಎಲ್ಲೂ ಹೋಗುದಿಲ್ಲ. ಒಂದು 5-6 ಜನ ಇದಾರೆ ಕಾಯಂ ಕೆಲಸದವರು. ಸೊ ಅವ್ರುಗಳು ಹೆಂಗೆ ಅಂದ್ರೆ, ಅವ್ರಿಗೆ ನಾವು ಮನೆ ಕಟ್ಟಿ ಹೀಗೆಲ್ಲ ನಾವೇ ಒಂದು ಏನಂತಾರೆ ಜಾಗ ಮಾಡಿ ಮನೆ ಕಟ್ಟಿ ಕೊಟ್ಟಿದ್ದೇವೆ. ಸೊ ಅವ್ರು ಯಾವ ಬೇರೆ ಕಡೆ ಎಲ್ಲೂ ಹೋಗುದಿಲ್ಲ, ನಮ್ಮಲ್ಲೇ ಬರ್ತಾರೆ. ಸೊ ಹಂಗಾಗಿ ಅವರುಗಳು ಎಷ್ಟು ನೆನ್ಪಿಟ್ಕೊಳ್ತಾರೆ, ಎಷ್ಟೊಂದು ಅಂದ್ರೆ ಇದಾಗಿದ್ದಾರೆ ಅಂದ್ರೆ, ಈಗ ಭತ್ತ ಈಗ ಮಳೆಗಾಲ ಕಳೆದು ಏಪ್ರಿಲ್ ಮೇ ಹೊತ್ತಲ್ಲಿ ನಾವು ಬೆಳೆ ಬೆಳಿತೀವಲ್ಲ, ಎಲ್ಲ ಅಂಗಳದಲ್ಲಿ ಇಡೀ ಒಣಸ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಫೋನ್ ಮಾಡುದು ಬೇಡ, ಮಳೆ ಬಂತಂದ್ರೆ ಎಲ್ಲರೂ ಅವ್ರ ಪಾಡ ಅವರೇ ಓಡ್ ಬಂದು ಎಲ್ಲ ನೀಟಾಗೆಲ್ಲ ಮಾಡ್ಕೊಡ್ತಾರೆ. ನಾನು ಹೇಳದೆ ಬೇಡ ಅವರಿಗೆ, ಆತರ ಅಷ್ಟೊಂದು ಏನಂತಾರೆ ಹಾ ನಂಬಿಕೆ ಇಟ್ಕೊಂಡಿದ್ದಾರೆ. ನಾವು ಇಟ್ಕೊಂಡಿದ್ದೀವಿ, ಅವರು ಇಟ್ಕೊಂಡ್ರೆ ಎರಡು ಸೇಮ್ ಸೇಮ್ ಇರಬೇಕು, ಇಲ್ಲಾಂದ್ರೆ ಅವರು ಇದ್ ಮಾಡುದಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ನಮ್ಮನೆ ಕೆಲಸದವರಂತೂ ಚೆನ್ನಾಗಿದ್ದಾರೆ. ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು ಈ ಹಡಿಲು ಭೂಮಿಯನ್ನ ಅಭಿವೃದ್ಧಿಪಡಿಸುವಂತಹದ್ದು, ಮತ್ತೆ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡುವಂತಹದ್ದು, ಅದರಲ್ಲಿ ಭತ್ತ ಕೃಷಿಯನ್ನ ಮಾಡುವಂತಹದ್ದು, ನಿಮ್ಮ ಒಂದು ಪ್ರಯತ್ನದ ಬಗ್ಗೆ ಹೇಳಿ. ನಮ್ದು ಹೇಗೆ ಅಂತಂದ್ರೆ, ನಾವು ಆಕ್ಚುಲಿ ನಾವು ಒಪ್ಕೊಂಡಿರ್ಲಿಲ್ಲ, ಬಟ್ ನಾವು ಮಾಡೋ ತುಂಬಾ ಬೇಸಾಯ ಇದೆ. ಅಷ್ಟು ಮಾಡುವಾಗ ಆ ಕಡೆ ಈ ಕಡೆ ಇದ್ದ ನಮ್ಮ ಪಕ್ಕ ಅಕ್ಕಪಕ್ಕ ಗದ್ದೆಯವರೆಲ್ಲ ಅವ್ರಿಗಳಿಗೆ ಒಂದೆರಡು ಗದ್ದೆ ಇರ್ತವೆ, ಅವ್ರಿಗೆ ಮಾಡ್ಕೊಳಕ್ ಆಗುದಿಲ್ಲ, ಕೆಲಸದವರು ಹೇಳಿ ಕೇಳುದಿಲ್ಲ. ಸೊ ಹಂಗಾಗಿ ಬಂದು ನಮ್ಮನೆಯವ್ರ ಹತ್ರ ಹೇಳ್ತಾರೆ, ನಮ್ದು ವೇಸ್ಟ್ ಆಗತ್ತಲ್ಲ ನೀವೇ ಬೆಳ್ಕೊಳ್ಳಿ ನೀವೆ ಅಂತ ಕಣ್ ಮಾಡಿ ಅಂತ. ಸೊ ಹಂಗಾಗಿ ಅವ್ರದ್ದೆಲ್ಲ ನಾವೇ ಮಾಡ್ತೇವೆ. ನಮ್ದು ತುಂಬಾ ಇರೋ ಕಾರಣ ನಮ್ಗೆ ಅದು ಹೆಚ್ಚಂತ ಅನ್ಸುದಿಲ್ಲ, ನಮ್ದು ಒಟ್ಟಿಗೆ ಅದು ಸೇರಿ ಹೋಗುತ್ತೆ. ಹಾಗೆ ನಮ್ ಕೆಲಸದವರು ಏನ್ ನಮ್ಗೆ ಪ್ರಾಬ್ಲಮ್ ಇಲ್ಲ ಅಲ್ಲ, ಬೇರೆಯವರಿಗೆಲ್ಲ ಹಾಗಲ್ಲ, ಅವ್ರಿಗೆ ಒಂದೆರಡು ದಿನ ಕೆಲಸ ಕೊಡುದಲ್ಲ, ಸೊ ಅವರು ಬರುದೇ ಇಲ್ಲ. ನಮ್ದು ಇಡೀ ವರ್ಷ ಕೆಲಸ ಕೊಡೋ ಕಾರಣ ನಮ್ಗೆ ಅವರು ಮೋಸ ಮಾಡಲ್ಲ, ಎಷ್ಟು ಗದ್ದೆ ಮಾಡ್ತೇವೆ ಅಂದ್ರು ಬರ್ತಾರೆ ಮಾಡ್ಲಿಕ್ಕೆ. ಈಗ ಕೃಷಿ ಯಾಂತ್ರೀಕರಣವನ್ನ ಯಾವ ರೀತಿ ನೀವು ಅಳವಡಿಸಿಕೊಂಡಿದ್ದೀರಿ? ಕೃಷಿ ಯಾಂತ್ರೀಕರಣ ಅಂದ್ರೆ ನಮ್ಮನೇಲಿ ತುಂಬಾ ಅಂದ್ರೆ ಕೊಯ್ಲ್ ಮಿಷನ್ ಸಹ ನಮ್ ಕರ್ನಾಟಕದಲ್ಲಿ ಫಸ್ಟ್ ನಾವು ಕೊಯ್ಲ್ ಮಿಷನ್ ತರಿಸಿದೆವು ಒಂದು. ಅದ್ ಹೇಗೆ ಅಂತಂದ್ರೆ, ಈ ಕೊಯ್ಲ್ ಮಿಷನ್ ಬಗ್ಗೆ ನಿಮಗೆ ಗೊತ್ತಿದೆ, ಹುಲ್ಲು ಪುಡಿ ಪುಡಿಯಾಗಿ ಹುಲ್ಲು ಬೀಳುವಂತದ್ದು. ಸೊ ಇದು ಹೇಗೆ ಅಂತಂದ್ರೆ, ನಾವು ತಂದಿರೋದು ಒಂದ್ ಸೈಡ್ ಭತ್ತ ಬೀಳ್ತದೆ, ಇನ್ನೊಂದ್ ಸೈಡ್ ಅಲ್ಲಿ ಇಡೀ ಹುಲ್ಲು ಬೀಳುತ್ತೆ, ನಾವು ಆಮೇಲೆ ಹುಲ್ಲು ಬಾಚ್ಕೊಂಡು ಕಟ್ಟಿ ತರುವುದು. ಹಾಗೆ ಅದೊಂದು ತಂದಿದ್ವಿ, ಅದ್ ಹೇಗೆ ಅದ್ರ ಕೆಪಾಸಿಟಿ ಹೆಚ್ಚಿಲ್ಲ. ಸೊ ನಮ್ ತುಂಬಾ ಇರೋದ್ ಕಾರಣ ನಾವೀಗ ಅದನ್ನ ಯೂಸ್ ಮಾಡ್ತಾ ಇಲ್ಲ, ಅದ್ ಹಾಗೆ ಇದೆ. ಬಟ್ ಫಸ್ಟ್ ಒಂದ್ ಎರಡ್ ಮೂರು ವರ್ಷ ತುಂಬಾ ಯೂಸ್ ಆಯ್ತು, ತುಂಬಾ ಎಲ್ಲರೂ ಬಂದು ನೋಡ್ತಾ ಇದ್ರು, ಅಂದ್ರೆ ಇದೊಂದು ಹೊಸ ಮಿಷನ್ ಅಲ್ಲ. ಹಾಗೆ ಮತ್ತೆ ಪವರ್ ವೀಡರ್ ಇದೆ, ಅಂದ್ರೆ ನಾವು ಸಾಲ್ ನೆಟ್ಟಿ ಎಂದು ಏನಂತಾರೆ ಸ್ತ್ರೀ ಪದ್ಧತಿ ನೆಟ್ರೆ ಅದು ಮಧ್ಯದಲ್ಲಿ ಓಡಿಸ್ಬೇಕಲ್ಲ. ಸೊ ಅದ್ ಪವರ್ ಮೊದ್ಲು ಹ್ಯಾಂಡ್ ಇದ್ದಿತ್ತು, ಅದು ತುಂಬಾ ಕಷ್ಟ ಆಗ್ತಿತ್ತು, ಇಬ್ಬಿಬ್ರು ಹಾ ಬೇಕಾಗ್ತಿತ್ತು. ಸೊ ಅದು ಅಲ್ಲಿ ಸಂಬಳ ಜಾಸ್ತಿ ಆಗ್ತದೆ ಹೇಳಿ ನಾವು ಪವರ್ ವೀಡರ್ ತಗೊಂಡಿದ್ದೀವಿ, ಅದು ಒಬ್ಬನೇ ಓಡಿಸಬಹುದು ಅಂದ್ರೆ ಕರೆಂಟ್ ಇಂದು ಅಲ್ಲ ಬ್ಯಾಟರಿ ಚಾಲಿತ. ಸೊ ಹಾಗೆ ಮತ್ತೆ ಇದು ವೀಡ್ ಕಟ್ಟರ್ ಅದು ಎರಡ್ ಟೈಪ್ ಇದೆ, ಒಂದು ಹೀಗೆ ಮೇ ಸಿಕ್ಸ್ಕೊಂಡು ಅಂದ್ರೆ ವೈಟ್ ಅನ್ನು ನಾವೇ ಇದ್ ಮಾಡ್ಕೊಂಡು ಹೋಗುವಂತದ್ದು, ಇನ್ನೊಂದು ವೀಲ್ ಇದೆ, ಅದಕ್ಕೆ ವೀಲ್ ಇಂದ ವೀಡ್ ಕಟ್ ಮಾಡುವಂತದ್ದು. ಅದು ಕೆಲವೆಲ್ಲ ನಾನೇ ಮಾಡ್ತೇನೆ, ಮನೆ ಸುತ್ತಮುತ್ತ ಎಲ್ಲ ನಾನೇ ಮಾಡ್ತೇನೆ, ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ, ಆದ್ರೂ ನಾನು ಟ್ರೈ ಮಾಡಿದ್ದೇನೆ. ಹೌದು ಮಾಡ್ತೇನೆ. ಮತ್ತೆ ಇನ್ಯಾವ್ದಿದೆ ಟ್ರಾನ್ಸ್ಪ್ಲಾಂಟರ್ ಅಂತ ಗಿಡ ನಾಟಿ ಮಾಡುವಂತದ್ದು ಯಂತ್ರ? ಇಲ್ಲ ಇಲ್ಲ, ಯಂತ್ರ ಅಂದ್ರೆ ನಾವು ತಗೊಳ್ಳುವಂತದ್ದು ಅಂದ್ರೆ ನಮ್ಮಲ್ಲಿ ಬಾಡಿಗೆಗೆ. ಹೌದು ಅದಿದೆ. ಮತ್ತೆ ಮತ್ತೆಂತ ಮಿಷನ್ಸ್? ಸ್ವಲ್ಪ ಈ ಭತ್ತದ ಕೃಷಿಯ ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ. ಈಗ ಪ್ರಾರಂಭದಲ್ಲಿ ಭೂಮಿಯ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹದ್ದಾಗ್ಬಹುದು, ಅಥವಾ ಸಸಿ ಮಡಿಯನ್ನ ತಯಾರು ಮಾಡುವಂತಹದ್ದಾಗ್ಬಹುದು, ನಾಟಿ ಮಾಡುವಂತಹದ್ದಾಗ್ಬಹುದು, ಇಲ್ಲಿ ಒಂದು ಸೂಕ್ಷ್ಮ ವಿಚಾರಗಳು ಏನೇನು? ಅಂದ್ರೆ ನಾವೀಗ ಇದು ಗೊಬ್ಬರಕ್ಕೋಸ್ಕರನೇ ದನ, ಒಂಬತ್ತು ದನ ಇದೆ ನಮ್ಮನೆಯಲ್ಲಿ. ಸೊ ಅದನ್ನ ಸಾಕ್ತಾ ಇದ್ದೇವೆ. ಅದು ನಾವು ಫುಲ್ ಹೊರಗಿಂದ ಅಂದ್ರೆ ಸುಪ್ಪಲ ಯೂರಿಯಾ ಎಲ್ಲ ಹೆಚ್ಚು ಹಾಕುದಿಲ್ಲ, ಸ್ವಲ್ಪ ಹಾಕ್ತೇವೆ, ಬಟ್ ಹೆಚ್ಚು ಹಟ್ಟಿ ಗೊಬ್ಬರನೇ ಹಾಕುವಂತದ್ದು. ಮತ್ತೆ ಕೃಷಿ ಕೇಂದ್ರದಲ್ಲಿ ನಮ್ಗೆ ಸಾವಯವ ಗೊಬ್ಬರ ಕೊಡ್ತಾರೆ, ಸೊ ಅದು ಜಾಸ್ತಿ ಮ್ಯಾಕ್ಸಿಮಮ್ ಅದೇ ಹಾಕ್ತೇವೆ. ಮತ್ತೆ ಎಲ್ಲರೂ ಒಂದು ಮೂರ್ನಾಲ್ಕು ವರ್ಷಕ್ಕೊಂದ್ಸಲ ಸುಣ್ಣ ಹಾಕ್ತಾರೆ, ಪ್ರತಿ ವರ್ಷ ಹಾಕಬಾರ್ದಂತಲ್ಲ, ಅದು ಹಾಕುದಿಲ್ಲ. ಮತ್ತೆ ಒಂದ್ ಎರಡ್ ಮೂರು ವರ್ಷಕ್ಕೊಂದ್ಸಲ ಸುಣ್ಣ ಹಾಕ್ತೇವೆ. ಮತ್ತೆಲ್ಲ ಹಟ್ಟಿ ಗೊಬ್ಬರವೇ ಮ್ಯಾಕ್ಸಿಮಮ್ ಅದೇ. ಹೊರಗಿನ ಕೆಮಿಕಲ್ಸ್ ಏನಂತಾರೆ ಇದು ಸುಪಲ ಮತ್ತೆ ಅದ್ ಹಾಕುದಿಲ್ಲ, ಹೆಚ್ಚು ಹಾಕುದಿಲ್ಲ, ಸ್ವಸ್ವಲ್ಪ ಮಾತ್ರ ಹಾಕುದು, ಹೆಚ್ಚು ಹಾಕುದಿಲ್ಲ, ಹಟ್ಟಿ ಗೊಬ್ಬರನೇ ಜಾಸ್ತಿ. ಈಗ ಹಟ್ಟಿ ಗೊಬ್ಬರದ ಉಪಯೋಗ ಹೇಗೆ ಅಂದ್ರೆ, ಪ್ರಾರಂಭದ ಉಳುಮೆ ಸಮಯದಲ್ಲೇ ಹಾಕ್ತಿರೋ ಅಥವಾ ಹೇಗಿದು? ಅದು ಫಸ್ಟ್ ಎಲ್ಲ ನೀರು ಫಸ್ಟ್ ಹೂಡ್ತಿವಿ, ಹೂಟಿ ಆದ್ರಮೇಲೆ ಗೊಬ್ಬರ ಹಾಕುದು, ಗೊಬ್ಬರ ಹಾಕಿ ಆದ್ರಮೇಲೆ ಸಾವಯವ ಗೊಬ್ಬರ ಹಾಕುದು, ಆಮೇಲೆ ಒಂದ್ಸಲ ನೀರ್ ಕಟ್ಟಿ ಮತ್ತೆ ಹೂಡುದು, ಆಮೇಲೆ ಎರಡ್ ಸಲ ಹೂಡ್ತಾರೆ, ಎರಡ್ ಸಲ ಹೂಡಿ ಮತ್ತೆ ನೆಟ್ಟಿ ಹೂಟಿ ಹಾಕಿ. MO4 ತಳಿಯ ಜೊತೆಗೆ ಇತ್ತೀಚೆಗೆ ಈ ಸಹ್ಯಾದ್ರಿ ಪಂಚಮುಖಿ ಎನ್ನುವಂತ ಒಂದು ತಳಿ ಕೂಡ ಬಂದಿದೆ, ಅದರ ಒಂದು ಪ್ರಯತ್ನ ಮಾಡಿದ್ರ? ಇಲ್ಲ ಇಲ್ಲ ಮಾಡಿಲ್ಲ. ನಾವು ಇದು ಜಯ ಹೇಳಿ ಹಾಕ್ತಾರೆ, ಮತ್ತೆ ಫಸ್ಟ್ ಜ್ಯೋತಿ ಹಾಕ್ತಾ ಇತ್ತು. ಅದು ಹೆಂಗಂದ್ರೆ ಬೇಗ ಆಗಸ್ಟ್ ತಿಂಗಳಲ್ಲೇ ಕೊಯ್ಲಿಗೆ ಬರುತ್ತೆ, ಅದು ಮಳೆ ಬರ್ತಿತ್ತು, ಯಾವಾಗ್ಲೂ ವೇಸ್ಟ್ ಆಗುವಂತದ್ದು. ಸೊ ಹಂಗಾಗಿ ಮತ್ತೆ ಅಂದ್ರೆ ಅದಕ್ಕೆ ಹೆಚ್ಚಿನವ್ರು ಯಾಕೆ ನೆಡ್ತಾರೆ ಅಂದ್ರೆ ಸೌತೆ ನೆಡ್ಲಿಕ್ಕೋಸ್ಕರ, ಇದು ಜ್ಯೋತಿ ಹಾಕ್ಬಿಟ್ಟು ಬೇಗ ಕೊಯ್ದು ಸೌತೆ ಹಾಕ್ಬಿಡ್ತಾರೆ, ಅವಾಗ ಒಳ್ಳೆ ರೇಟ್ ಇರುತ್ತೆ. ಸೊ ಹಂಗೆ ನಾವು ಅದು ಮಾಡುದಿಲ್ಲ, ನಾವು ಅದೇ ಮಳೆ ಮಳೆ ಒಂದೆರಡ್ ಸಲ ಮಾಡಿತ್ತು, ಫುಲ್ ಮಳೆಲೆಲ್ಲ ವೇಸ್ಟ್ ಆಗಿ ಭತ್ತ ಎಲ್ಲ ಚಂಡಿಯಾಗೆಲ್ಲ ಆಯ್ತಲ್ಲ, ಸೊ ಬಿಟ್ಟು ಬಿಟ್ವಿ. ಈಗ ಹಾಕುದು M4 ಮೈನ್, ಅದಾದ್ಮೇಲೆ ಇದು ಕಜೆ ಜಯ ಹೇಳಿ ಎರಡು ವರ್ಷದಿಂದ ಅದು ಹಾಕ್ತಾ ಇದ್ದೀವಿ. ಅದು ಒಳ್ಳೆ ಇಳುವರಿ ಚೆನ್ನಾಗಿದೆ, ಅಕ್ಕಿಯೂ ಚೆನ್ನಾಗಿ ಅನ್ನ ಮನೇಲಿ ನಾವು ಊಟ ಮಾಡ್ಲಿಕ್ಕೆ ಅದೇ ಯೂಸ್ ಮಾಡ್ತಾ ಇರುವಂತದ್ದು ಕಜೆ ಜಯ. ಆಮೇಲೆ ಈಗ ಕೀಟ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ನಾವು ಯಾವ ಕೀಟನೂ ಇಲ್ಲ ಫಸ್ಟ್ ಆಫ್ ಆಲ್. ಎರಡನೇದಾಗಿ ನಾವು ಬಂದ್ರೂ ಸಹ ನಾವು ಏನು ಪೆಸ್ಟಿಸೈಡ್ಸ್ ಯೂಸೇ ಮಾಡಲ್ಲ. ಔಡಿಗಾಗ್ಲಿ ಯಾವ್ದಕ್ಕೆ ಆಗ್ಲಿ ಹಾಕಿದ್ರು ಬೇವಿನೆಣ್ಣೆ ಯೂಸ್ ಮಾಡಿ ಹಾಕುವಂತದ್ದು. ಮತ್ತೆ ನಾವು ತರಕಾರಿಗೆಲ್ಲ ಆಡ್ಸೋಗೆ ಸೊಪ್ಪು ಬರುತ್ತಲ್ಲ, ಅದ್ರದ್ದು ಲಿಕ್ವಿಡ್ ತರ ಮಾಡಿ ಅದನ್ನ ನೀರಿಗೆ ಇಷ್ಟು, ನಮ್ಗೆ ಅದು ಮಾಹಿತಿ ಕೊಟ್ಟದ್ದಲ್ಲಿ ನಮ್ಮ ಬ್ರಹ್ಮಾವರದಲ್ಲಿ, ಅದನ್ನ ನೀರಿಗೆ ಹಾಕ್ಬಿಟ್ಟು ಅಂದ್ರೆ 1 ಲೀಟರ್ಗೆ 1 ಮುಚ್ಚಳ ಅಷ್ಟು ಹಾಕಿ, ತುಂಬಾ ಕಹಿ ಅಲ್ಲ ಅದು, ಅದನ್ನ ಹಾಕ್ತೇನೆ. ಹರಿವೆ ಸೊಪ್ಪಿಗೆಲ್ಲ ಹುಳ ಬರುತ್ತಲ್ಲ, ಸೊ ಅದಕ್ಕೆಲ್ಲ ಆಡ್ಸೋಗೆ ಸೊಪ್ಪಿನ ರಸನೆ ಹಾಕುವಂತದ್ದು. ಮತ್ತೆ ನಾನು ಹೊರಗಿನ ಏನು ಪೆಸ್ಟಿಸೈಡ್ಸ್ ಹೊಡೆಯಲ್ಲ. ಈಗ ಕಾಂಡ ಕೊರಿಯುವಂತಹ ಹುಳವೋ ಅಥವಾ ಬಿಳಿ ತೆನೆ ಬರುವಂತದ್ದು ಅಂತ ಸಮಸ್ಯೆ ಎಲ್ಲ ಬರೋದಿಲ್ಲ, ಅದು ಕೊಳಕೆ ಹಾಕ್ತೇವಲ್ಲ ಆಗ ಬರ್ತದೆ. ಈಗ ಮೈನ್ ಭತ್ತ M4ಗೆ ಬರುದಿಲ್ಲ, ಕೆಂಪಾಗ್ತದೆ ಅಷ್ಟೇ, ಬಿಟ್ರೆ ಮತ್ಯಾವ ಕಾಯಿಲೆನು ಬಂದಿಲ್ಲ ಇಷ್ಟೊರೆಗೆ. ಇದು ಬರ್ತದೆ ಯಾವ್ದು ಕೊಳಕೆ ಟೈಮಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನೀವ್ ಹೇಳಿದಾಗೆ ಬಿಳಿ ಬಿಳಿ ಆಗ್ತದೆ. ನಾವು ಅದಕ್ಕೆ ಏನು ಆಯಿಲ್ ಏನು ಹೊಡೆಯುವುದಿಲ್ಲ, ಯಾವ್ದು ಹೊಡೆಯುದಿಲ್ಲ, ಹಾಗೆ ಅದು ಏನಂತಾರೆ ಕರೆಕ್ಟ್ ಆಗತ್ತೆ. ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಬರಬಹುದು, ಬಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ, ಔಷಧಿ ಹೊಡೆದಿಲ್ಲ. ಆಮೇಲೆ ಈಗ ಭತ್ತದ ಇಳುವರಿಯ ಬಗ್ಗೆ ಹೇಳಿ, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅಥವಾ ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ಬರ್ತಾ ಇದೆಯೋ ಕಡಿಮೆ ಬರ್ತಾ ಇದೆಯೋ ಹೇಗೆ? ಅಂದ್ರೆ ಭೂಮಿ ತಾಯಿಗೆ ಕೊಟ್ರೆ ನಾವ್ ಯಾವತ್ತು ನಮ್ ಇಷ್ಟೊರೆಗೆ ಮೋಸ ಮಾಡಿಲ್ಲ. ಕೆಲವೊಮ್ಮೆ ಲಾಭ ಇಲ್ಲದೆ ಇರ್ಬೋದು, ನಷ್ಟ ಅಂತೂ ಆಗಿಲ್ಲ ಇಷ್ಟೊರೆಗೆ. ಎಷ್ಟು ಇಳುವರಿ ಬರ್ಬೇಕು ಅಷ್ಟು ಬಂದಿದೆ. ಅಂದ್ರೆ ನಾ ಹೇಳಿದ್ನಲ್ಲ, ಹೆಚ್ಚು ನಾವು ಸುಪಲ ಎಲ್ಲ ಹಾಕುದಿಲ್ಲಲ್ಲ, ಆಚೆ ಈಚೆ ಎಲ್ಲ ಆಗುವಕ್ಕಿಂತ ಕಡಿಮೆನೆ ಆಗತ್ತೆ ನಮಗ್ ಭತ್ತ. ಬಟ್ ನಮ್ಗೆ ಹೇಳಿದ್ನಲ್ಲ, ನಮ್ಗೆ ಯಾವತ್ತು ನಷ್ಟ ಆಗಿಲ್ಲ, ಸೊ ನಮ್ಗೆ ಮೋಸ ಆಗಿಲ್ಲ. ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನ ನೋಡ್ತೀವಿ ನಾವು. ಈಗ ದಿಢೀರಂತ ಮಳೆ ಬರಬಹುದು, ಅಥವಾ ಕೊಯ್ಲಿಗೆ ಸಮಯದಲ್ಲಿ ಮಳೆ ಬರಬಹುದು, ಅಥವಾ ಮಳೆಗಾಲ ಹೆಚ್ಚು ಕಮ್ಮಿ ಆಗುವಂತದನ್ನ ನಾವು ನೋಡ್ತೇವೆ. ಪ್ರತಿ ವರ್ಷವೂ ಕೂಡ ಇಂತಹ ಒಂದು ಸಮಸ್ಯೆ ಬರ್ತದೆ. ಇದರಿಂದಾಗಿ ಭತ್ತದ ಕೃಷಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ತುಂಬಾ ಆಗಿದೆ, ತುಂಬಾ ಅಂದ್ರೆ ತುಂಬಾ ಆಗಿದೆ. ಯಾಕಂದ್ರೆ ಕೆಲವೊಮ್ಮೆ ಅಂತೂ ಕೊಯ್ತಾ ಇರ್ತಾರೆ, ನಾವು ಫುಲ್ ನಮ್ದು 2-3 ದಿವಸಕ್ಕೆ ಒಂದ್ಸಲ ಹೊರೆ ಹೊರದು. ಅಂದ್ರೆ ಭತ್ತ ಇದು ಹುಲ್ಲು ಒಣಗ್ಲಿ ಅಂತ, ನಾವು ತುಂಬಾ ದನಗಳಿದಾವಲ್ಲ, ಸೊ ಅದು ಇಡ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಬಿಸಿಲು ಬೀಳ್ಬೇಕು ಅಂತ ನಮ್ಮ ಮಾವ ಹೇಳೋದು. ಸೊ ಆ ಟೈಮಲ್ಲಿ ಹೆಂಗಂದ್ರೆ 2-3 ದಿವಸ ಕೊಯ್ದು ಹಾಕಿರ್ತಾರೆ, ಒಂದ್ಸಲ ಮಳೆ ಬಂತಂದ್ರೆ ಫುಲ್ ಎರಡ್ ಮೂರ್ ದಿವಸದ ಕೊಯ್ಲೆಲ್ಲ ನಾಶ. ಹೀಗಾಗಿದೆ ಸುಮಾರು ಸಲ. ಬಟ್ ನಾವು ಮತ್ತೆ ಅದೇನ್ ಹೇಳಿದ್ರಲ್ಲ, ಮನೇಲಿ ಇದ್ದವ್ರು ನಮ್ಗೆ ಹೆಂಗ್ಸ್ರಿ ತುಂಬಾ ಕೆಲಸ, ಅದನ್ನ ಪುನಃ ಬಿಸಿಲು ಬಂದಾಗ ಒಣಸು, ಇದ್ ಮಾಡು, ಭತ್ತ ಒಣಸು, ಫುಲ್ ಒಂಚೂರು ಪುಸೋತಿಲ್ದಂಗ ಅದನ್ನ ನಾವೇ ಮಾಡ್ಬೇಕು, ಮತ್ತೇನು ಮಾಡ್ಲಿಕ್ಕಿಲ್ಲ. ತುಂಬಾನೇ ಪ್ರಾಬ್ಲಮ್ ಆಗಿದೆ ಆ ತರ. ಯಾವುದೇ ಹಂತದಲ್ಲಿ ಭತ್ತದ ಕೃಷಿ ಬೇಡ ಅಂತ ಅನ್ಸಿದ್ದೀರಿಯಾ? ಸುಮಾರು ಸಲ ಅನ್ಸಿದೆ, ಬಟ್ ಪ್ರತಿ ವರ್ಷ ಮಳೆಗಾಲ ಸ್ಟಾರ್ಟ್ ಆಗುವಾಗ ಅನ್ಕೊಂಡಿರ್ತೀವಿ ಬೇಡಪ್ಪ ಇನ್ ಮಾಡಲ್ಲ ಅಂತ. ಬಟ್ ಮಳೆಗಾಲ ಸ್ಟಾರ್ಟ್ ಆಗುವಾಗ ಅದು ಆಟೋಮೆಟಿಕ್ಲಿ ಪುನಃ ಎಲ್ಲ ಗದ್ದೆ ಹೂಡಿ ಗೊಬ್ಬರ ಹಾಕಿ ಅದು ಹಾಕಿ ಇಲ್ದಿದ್ರೆ ನಿದ್ದೆ ಬರೋದಿಲ್ಲ. ಹೌದು, ಅದೇ. ಸರ್, ಈಗ ಭತ್ತದ ಕಟಾವು ಆದ ನಂತರ ನೀವು ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿರಿ, ಈ ಬಗ್ಗೆ ಹೇಳಿ. ಸೌತೆ ಬೆಳಿತೇವೆ, ಅಂದ್ರೆ ನಾ ಹೇಳಿದ್ನಲ್ಲ ಮಾರಾಟ ಮಾಡುದಿಲ್ಲ. ಸೌತೆ ಬೆಳೆದು ಫುಲ್ ಅದನ್ನ ಹೀಗೆ ಆಚೆ ಮನೆಯವರಿಗೆ, ಮತ್ತೆ ನಮ್ಮನೆಯವ್ರ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಹೀಗೆ ಎಲ್ಲರಿಗೂ ಕೊಡುದಷ್ಟೇ. ಮತ್ತೆಲ್ಲ ಕಟ್ತೇವೆ ಅಲ್ಲಿ ಫುಲ್ ತೆಮೆ ಮೇಲೆ. ಅದು ಹೆಂಗಂದ್ರೆ ಪ್ರತಿ 1 ಅಕ್ಟೋಬರ್ ತನಕ ಬರ್ತದೆ. ಈಗ ನಾವು ಏಪ್ರಿಲ್ ಮೇಲ್ ಕಟ್ಟಿದ್ರೆ ಫುಲ್ ಕಟ್ತೇನೆ ನಾನು ಇಡೀ 2-3 ತೆಮೆ. ಅದು ಎಲ್ಲ ಹೀಗೆ ಶಾರದಾರ ಮನೇಲಿ ಊಟ ಅಂದ್ರೆ ಅವರಿಗೆ ಒಂದ್ 4 ಕೊಡುದು, ಹೀಗೆ ಎಲ್ಲರಿಗೂ ಕೊಟ್ಟು. ಮಂಜುಳ ಅವರೀಗ ತರಕಾರಿ ಕೃಷಿಯ ಬಗ್ಗೆ ಹೇಳಿದ್ರೆ ನೀವು, ಇದರಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳಿರ್ತವೆ. ಒಂದು ಪೋಷಕಾಂಶದ ನಿರ್ವಹಣೆ ಆಗ್ಬಹುದು ಅಥವಾ ಕೀಟ ರೋಗಗಳ ನಿರ್ವಹಣೆ ಆಗ್ಬಹುದು, ಹೇಗ್ ಮಾಡ್ತೀರಿ? ಅದೇ ನಾನಾಗ್ಲೇ ಹೇಳ್ದಂಗೆ ನಾನು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸುದಿಲ್ಲ, ಬೇಕು ಅಂತಾನೆ ಬಳಸುದಿಲ್ಲ, ಬೇಡ ಅಂತ. ಮತ್ತೆ ಅದೇ ಬೇವಿನ ಎಣ್ಣೆ ಹೊಡಿತೇವೆ ಹೆಚ್ಚಾಗಿ. ನಾ ಹೇಳಿದ್ನಲ್ಲ ಕೀಟಬಾಧೆ ಇಲ್ಲ ನಮ್ಗೆ ಇಲ್ಲಿ ನಮ್ಮ ಬೈಲಲ್ಲಿ ಹೆಚ್ಚು. ಅಂತದ್ದೊಂದು ಹಟ್ಟಿ ಗೊಬ್ಬರ ಹಾಕಿರೋ ಕಾರಣನೋ ಏನೋ ಗೊತ್ತಿಲ್ಲ, ಬಟ್ ಅಂತದ್ದೇನು ಅಂತ ಬಾಧೆ ಇಲ್ಲ, ಯಾವ್ದಕ್ಕೂ ಇಲ್ಲ. ಈಗ ಆಚೆ ಎಲ್ಲ ಹೇಳ್ತಾರೆ ಗಿಳಿ ಬಂತು, ನವಿಲ್ ಬಂತು ಅಂತೆಲ್ಲ, ನಮ್ಗೂ ಇಲ್ಲಿ ಇದಾವೆ, ಬಟ್ ಅವು ಏನು ಮಾಡುದಿಲ್ಲ, ಇಷ್ಟರ ನಮ್ಗೆ ಏನು ಕಾಟ ಕೊಟ್ಟಿಲ್ಲ. ಮತ್ತೆ ಪೆಸ್ಟಿಸೈಡ್ಸ್ ಹೊಡಿಯಲ್ಲ ಹೇಳಿದ್ನಲ್ಲ, ಮತ್ತೆ ಬೇವಿನೆಣ್ಣೆ ಹೊಡಿತೇವೆ, ಮತ್ತೆ ಚೆನ್ನಾಗೆ ಬರ್ತದೆ ಗೊಬ್ಬರ ಕೊಡುದು. ಫಸ್ಟ್ ಈಗ ಸೌತೆಗೆ ಹೇಗೆ ಅಂದ್ರೆ ಏರಿ ತೆಗೆದು ಬೀಜ ಹಾಕ್ತೇವೆ, ಅದು 2-3 ಎಲೆ ಆದ್ಮೇಲೆ ಮಣ್ಣು ಕೀಸಿ ಹಾಕುದಂತ, ಫುಲ್ ಮಣ್ಣು ಕೊಡುದು. ಅದು ಮತ್ತೆ ಸ್ವಲ್ಪ ದೊಡ್ಡದಾಗ್ತದೆ, ಒಂದು ಇಷ್ಟು ದೊಡ್ಡ ಒಂದು ಎಲೆ ಆದ್ಮೇಲೆ ಗೊಬ್ಬರ ಸೇರಿಸಿ ಮಣ್ಣು ಮುಚ್ಚುತ್ತಾರೆ ಅಷ್ಟೇ. ಮತ್ತೆ ಅದ್ರ 22 ದಿವಸದೊಳಗೆ ಅದ್ರ ಕೆಲಸ ಎಲ್ಲ ಮುಗ್ದು ಬಿಡ್ಬೇಕು, ಆಮೇಲೆ ನೀರ್ ಬಿಡ್ತಾ ಇರೋದು ಅಷ್ಟೇ. ನೀರಿಗೆ ಕಾಲುವೆ ಅಂತ ಮಾಡ್ತಿರೋ ಹೇಗೆ ಅಥವಾ? ಹಾ, ಕಾಲುವೆ ಮಾಡಿ ಒಂದ್ ಹೊಗ್ಸಿ ಬಿಡುದು, ಅದು ಫುಲ್ ಎಲ್ಲ ಕಡೆ ತುಂಬಿಕೊಳ್ತದೆ. ಒಂದು ಈಗ 1/2 ಗಂಟೆ ಹೀಗೆಲ್ಲ ಟೈಮ್ ಉಂಟು, ಟೈಮ್ ಅಲ್ಲಿ ಅದೆಲ್ಲ. ಆಮೇಲೆ ಸ್ವಲ್ಪ ತುಂಬಾ ಬೀಳು ಇದಾಗಿ ಮುಚ್ಚಿ ಬಿಡ್ತಾರೆ ಅದನ್ನ, ಮತ್ತೆ ಸುಮ್ನೆ ಬಿಟ್ಟು ಬಿಡುದು ಅಷ್ಟೇ, ಅದೆಲ್ಲ ಕಡೆ ತುಂಬಿಕೊಳ್ತದೆ. ಈ ಬಳ್ಳಿ ಹಬ್ಬುದಕ್ಕೆ ಅಂತ ಏನಾದ್ರು ಅಡರ್ ಏನಾದ್ರು? ಇಲ್ಲ, ಏನಿಲ್ಲ ಏನಿಲ್ಲ, ಅದು ಏರಿ ತೆಗೆಯುವಾಗಲೇ ಎತ್ತರ ಮಾಡಿ ಏರಿ ತೆಗಿತಾರಲ್ಲ, ಸೊ ತೋಡಲ್ಲೆಲ್ಲ ಹೋಗಿ ಅದು ಫುಲ್ ತುಂಬಿಕೊಳ್ತದೆ ಬೀಳು. ಕೊಯ್ಲು ಮಾಡ್ಲಿಕ್ಕೆ ಕಷ್ಟ ಆಗುದಿಲ್ಲ? ಇಲ್ಲ, ಏನು ಆಗುದಿಲ್ಲ, ಅದು ಎಲ್ಲ ಮಧ್ಯೆ ಮಧ್ಯೆ ಕಾಲಿಟ್ಕೊಂಡೇ ಕೊಯ್ತಾರೆ. ನಾವು 2-3 ಸಲ ಕೊಯ್ತೇವೆ, ಒಂದೇ ಸಲ ಕೊಯ್ಯುದಿಲ್ಲ. ಹೆಕ್ಕಿ ಹೆಕ್ಕಿ ಕೊಯ್ಯುವಾಗ ಏನು ತೊಂದರೆ ಆಗಲ್ಲ, ನೀರ್ ಬಿಡ್ತೇವೆ, ಅದು ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಈಗ ಭತ್ತದ ಕಟಾವು ಆದ ನಂತರ ನೀವು ಈ ಉದ್ದು ಹೆಸರು ಇಂಥದನ್ನೆಲ್ಲ ಬೆಳಿತೀರಿ, ಈ ಬಗ್ಗೆ ಹೇಳಿ. ಈಗ ಕೊಯ್ಲಿಗ ನಾಳೆ ಕೊಯ್ತೇವೆ ಅಂದ್ರೆ ಇವತ್ತೇ ಎಲ್ಲ ಬೀಜ ಚೊಲ್ಲಿ ಇಡ್ತೇವೆ ಉದ್ದಿನ ಕಾಳು, ಹೇಗಾದ್ರೆ ಹೆಂಗಸರು ಮೆಟ್ಟಿ ಅದು ಅಡಿ ಹೋಗ್ತದೆ ಚೆನ್ನಾಗಿ ಬರ್ತದೆ ಅಂತ. ಮತ್ತೆ ಮೊದಲು ಹಾಗೆ ಈಗ ಕೊಯ್ಲ್ ಮಿಷನ್ ಬರುದಲ್ಲ, ಸೊ ಈಗ ನಾವೇನ್ ಮಾಡ್ತೇವೆ ನಾಳೆ ಬರುತ್ತೆ ಅಂದ್ರೆ ಇವತ್ತೆಲ್ಲ ಚೊಲ್ಲಿ ಇಡ್ತೇವೆ. ಮಿಷನ್ ಹೋದಲ್ಲೆಲ್ಲ ಚೆನ್ನಾಗಿ ಹುಟ್ಟುತ್ತದೆ, ಮಿಷನ್ ಹೋಗದೆ ಇರೋ ಕಡೆ ಎಲ್ಲ ಹುಟ್ಟುದಿಲ್ಲ. ಮತ್ತೆ ಮಳೆ ಬಂದ್ರೆ ನೀರು ತುಂಬಿಕೊಳ್ತದೆ, ಅವಾಗ್ಲೂ ಹುಟ್ಟುದಿಲ್ಲ, ಅವಾಗ ಫುಲ್ ಸೈಡ್ ಅಲ್ಲೆಲ್ಲ ಇದ್ ಮಾಡಿ ನೀರ್ ಹೋಗೋಕೆಲ್ಲ ದಾರಿ ಮಾಡಿ ಕೊಡ್ಬೇಕಾಗತ್ತೆ. ಅದು ಮತ್ತೆ ಒಂದು ಎಕರೆಗೆ ಉದ್ದು ಎಲ್ಲ ಹಾಕುದಿದ್ರೆ ಎಷ್ಟು ಬೀಜ ಬೇಕಾಗುತ್ತೆ? ನಾವು ಒಂದು ಎರಡು ಮುಡಿ ಬೀಜ ಇಡ್ತೇನೆ ಇಡೀ ಇಷ್ಟು ಇದಕ್ಕೆ ಎರಡು ಮುಡಿ ಬೀಜ. ಮತ್ತೆ ನಾವು ಕೊಳಕೆ ಬೆಳಿತೇವಲ್ಲ, ಸೊ ಒಂದು ಒಂದೂವರೆ ಎರಡು ಎಕರೆ ಕೊಳಕೆ ಮಾಡುತ್ತಲ್ಲ, ಸೊ ಹಂಗಾಗಿ ಇಲ್ಲರೆ ಮೂರು ಮುಡಿ ಬೀಜ ಬೇಕು. ಈಗ ಎರಡೇ ಮುಡಿ ಇಡ್ತೇನೆ, ಯಾಕಂದ್ರೆ ಒಂದ್ ಮುಡಿ ಎರಡು ಮುಡಿ ಗೆದ್ದೆ ಆಗುವಷ್ಟು ಕೊಳಕೆ ಹಾಕ್ತೇವಲ್ಲ, ಸೊ ಹಂಗಾಗಿ ಅಷ್ಟೇ. ಉದ್ದು ಒಂದ್ಸಲ ಚೊಲ್ಲಿ ಬಿಟ್ರೆ ಮತ್ತೇನು ಇಲ್ಲ, ಕಿತ್ಕೊಂಡ್ ಬರೋದು ಅಷ್ಟೇ ಕೆಲಸ. ಅದಕ್ಕೇನು ಎಲ್ಲ ಕೆಲವ್ರು ಬೂದಿ ಅದು ಇದು ಹಾಕ್ತಾರೆ, ನಾವ್ ಏನು ಹಾಕುದಿಲ್ಲ, ನಾವ್ ಹಾಗೆ ಅದು ಬೀಜ ಬರ್ತದೆ. ಇದರಲ್ಲಿ ಏನಾದ್ರು ಬೀಜೋಪಚಾರ ಅಂತ ಏನಾದ್ರು ಮಾಡ್ತೀರಾ ಅಥವಾ? ಏನು ಮಾಡುದಿಲ್ಲ, ಎಂತದೂ ಇಲ್ಲ. ಆಮೇಲೆ ಈಗ ತೆಂಗು ಕೃಷಿಯ ಬಗ್ಗೆ ಹೇಳಿ, ಸುಮಾರು ಒಂದು 200 ತೆಂಗಿನ ಮರ ಇದೆ ಅಂತ ಹೇಳಿದ್ರಿ, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಇದು ಹೇಗೆ ಅಂದ್ರೆ ತೆಂಗಿನ, ನಾವು ತೆಂಗಿನ ಮರಕ್ಕೂ ಸಹ ನಾವೇನು ಉಪ್ಪು ಬೇವಿನ ಹಿಂಡಿ ಯಾವುದು ಹಾಕುದಿಲ್ಲ, ಬರೀ ಹಟ್ಟಿ ಗೊಬ್ಬರ. ಮತ್ತೆ ತೆಂಗಿನ ಮರದ ಇದು ಹೆಡೆ ಬೀಳ್ತದಲ್ಲ, ಅದನ್ನೇ ಎಲ್ಲ ಸೌರಿ ಅದ್ರ ಬುಡಕ್ ಹಾಕಿ ಫುಲ್ ಮಣ್ಣು ಮುಚ್ಚಿ ಬಿಡುದಷ್ಟೇ, ಬೇರೆ ಎಂತ ಸಹ ಹಾಕುದಿಲ್ಲ. ನಮ್ಗೆ ಚೆನ್ನಾಗಿ ನುಸಿ ರೋಗ ಇದೆಲ್ಲ ಏನು ಇಲ್ಲ. ಆದ್ರೂ ಕೆಲವೊಂದ್ ಎರಡು ಮರ ಹೋಗಿದೆ, ಕೆಲವೊಂದು ಹೇಗಂದ್ರೆ ದೊಡ್ಡ ಮರಕ್ಕೆ ಒಂದ್ ಎರಡು ಮರಕ್ಕೆ ಟ್ರೀಟ್ಮೆಂಟ್ ಮಾಡಿತ್ತು. ನಾವು ಕೃಷಿ ಕೇಂದ್ರದವ್ರು ಹೇಳಿದ್ರು ನಮ್ಗೆ ಹೇಗ್ ಮಾಡೋದು ಅಂತ. ಅದು ಅದ್ರ ಹೆಸರು ಅಂತ ಬರ್ಕೊಂಡಿದ್ದೇವೆ, ಪ್ರಾಕ್ಸಿ ಕ್ಲೋರೈಡ್ ಅಂತ ಅದು ಸಿಗ್ತದೆ ಒಂದು. ಅದನ್ನ ಹೊಯ್ಗೆಯಲ್ಲಿ ಕಲಸ್ಬಿಟ್ಟು ಅದು ಎಲ್ಲಿ ನುಸಿ ಕೊರೆದು ಹೋಗಿರ್ತದೆ ಅಂದ್ರೆ ಸಸಿಗಲ್ಲ ದೊಡ್ಡ ಮರಕ್ಕೆ, ಅದನ್ನ ಫುಲ್ ಕ್ಲೀನ್ ಮಾಡಿ ಅದ್ರೊಳಗಡೆ ಹೊಯ್ಗೆ ಒಳಗೆ ತುಂಬಿಸಿ ಇಡೋದು, ಮಳೆ ಬರಬಾರ್ದು. ಆಮೇಲೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಇಡೋದು. ನಮ್ದು ಒಂದ್ ಎರಡ್ ಮೂರ್ ಮರ ಹಾಗೆ ಚಿಗರಿ ಅದು ಪುನಃ ಬಿಟ್ಟಿದೆ, ಅಂದ್ರೆ ಪುನಃ ಜೀವ ಆಗಿದೆ ಹಾಗೆ. ಮತ್ತೆ ಸಸಿಗಳಿಗೆ ಹೇಗೆ ಅಂದ್ರೆ ನೆಪ್ತಲಿನ್ ಬಾಲ್ಸ್ ಇರತ್ತಲ್ಲ, ಅದನ್ನ ನಾನು ಇದು ಪುಡಿ ಮಾಡಿಬಿಟ್ಟು ಅದು ನುಸಿ ಎಲ್ಲಿ ಕೊರ್ಕೊಂಡು ಹೋಗಿರತ್ತಲ್ಲ ಅದ್ರೊಳಗಡೆ ಹಾಕಿಟ್ರೆ ನುಸಿ ಹೊರಗಡೆ ಹೋಗ್ತದೆ ಮತ್ತೆ ಜೀವ ಆಗತ್ತದು ಹಾಗೆ. ನುಸಿ ಪೀಡೆ ಬಿಟ್ಟು ಬೇರೆ ಸಮಸ್ಯೆ ಬರೋದಿಲ್ಲ, ಬೇರೆ ಎಂತ ಪ್ರಾಬ್ಲಮ್ ಇಲ್ಲ. ನುಸಿ ರೋಗದೊಂದೇ ದೊಡ್ಡ ಸಮಸ್ಯೆ, ಬೇರೆ ಎಂತ ಪ್ರಾಬ್ಲಮ್. ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿರುವಂತದ್ದು ಮೊದಲು ಕೂಡ ಇತ್ತು, ಮೊದಲು ಕೂಡ ಇತ್ತು, ಮೊದಲು ತುಂಬಾ ಇತ್ತು. ಅವಾಗ ನಾವು ತುಂಬಾ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿತ್ತು, ಒಂದು ಬುಟ್ಟಿಯಲ್ಲ ಒಂದು ಬಕೆಟ್ ಅನ್ನ ಹೋಲ್ ಮಾಡಿಬಿಟ್ಟು ಅದಕ್ಕೆ ನೀರ್ ಹಾಕಿ ಭೂಮಿ ಒಳಗಡೆ ಇಡುದು, ಅಂದ್ರೆ ಬರೀ ಹೋಲ್ ಇರೋ ಮುಚ್ಚಳ ಮಾತ್ರ ತೋರ್ಬೇಕು. ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ತುಂಬಾ ದುಂಬಿ ಅದ್ರೊಳಗಡೆ ಬಿದ್ದಿರ್ತಾ ಇತ್ತು. ಎಂತ ಇಲ್ಲ, ಎಂತ ಬೇಡ. ಅದು ಮೋಸ್ಟ್ಲಿ ರಾತ್ರಿ ನೀರ್ ಕುಡಿಯಕ್ ಬರುತ್ತೆ, ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಅದ್ರೊಳಗಡೆ ತುಂಬಾ ದುಂಬಿ ಕೂತಿರ್ತಿತ್ತು, ಅದ್ರೊಳಗಡೆ ಬಿದ್ದಿರ್ತಿತ್ತು. ಅಂದ್ರೆ ಒಂದ್ಸಲ ಹೊಂಡದ ಅದು ಏನ್ ಹೋಲ್ ಒಳಗೆ ಹೋದ್ರೆ ವಾಪಸ್ ಹೊರಗ್ ಬರ್ಲಿಕ್ಕೆ ಆಗುದಿಲ್ವೋ ಏನೋ ಹಾಗೆ. ಸೊ ಅದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಮಾಡಿತ್ತು. ಬಟ್ ಅದ್ ಅವಾಗ ತುಂಬಾ ಇತ್ತಲ್ಲ, ಸೊ ಹಂಗಾಗಿ ಅದ್ ಬಿಟ್ವಿ. ಆಮೇಲೆ ಈಗ ಬೇರೆ ಬೇರೆ ತರ ಅಲ್ಲ, ಅಂತೂ ಎಲ್ಲ ಹೆಚ್ಚು ನುಸಿ ರೋಗದ ಪ್ರಾಬ್ಲಮ್ ಇಲ್ಲ ಇವಾಗ. ಇನ್ನೊಂದು ತೆಂಗಿನ ಮರದಲ್ಲಿ ಎದುರಿಸುವಂತಹ ಸಮಸ್ಯೆ ಅಂತಂದ್ರೆ ಈಗ ಮಿಡಿ ಉದುರುವಂತಹದ್ದು, ಇದಕ್ಕೆ ಎಲ್ಲ ಹೇಗೆ ಪರಿಹಾರ? ಇದಕ್ಕೆ ಅಂದ್ರೆ ಕೆಲವ್ರು ಹೇಳ್ತಾರೆ ಇದು ಮಿಡಿ ಬೀಳದೆ ಇರೋಕೆ ಇದು ಅದೇನದು ಪೊಟ್ಯಾಶ್ ಹಾಕ್ತಾರೆ. ನಾವು ಹಾಕಿಲ್ಲ, ಸುಡುಮಣ್ಣು ಬೂದಿ ಏನಾದ್ರು ಹಾಕ್ತೀರಾ? ಸುಡುಮಣ್ಣು ಹಾಕುದಿಲ್ಲ, ಬೂದಿನೂ ಹಾಕುದಿಲ್ಲ, ಬರೀ ಹಟ್ಟಿ ಗೊಬ್ಬರ. ಹಟ್ಟಿ ಗೊಬ್ಬರದಲ್ಲೇ ಎಲ್ಲ ಬರ್ತದೆ ಅಲ್ಲ, ನಾವು ಇದು ತೋಟ ಎಲ್ಲ ಸವರ್ತೇವಲ್ಲ ಅದೆಲ್ಲ ಸೊಪ್ಪು ಗಿಪ್ಪೆಲ್ಲ ತಗೊಂಡು ಹಟ್ಟಿದು ಗೊಬ್ಬರ ಗುಂಡಿಗೆ ಹಾಕಿ ಮುಚ್ಚುತ್ತಾರೆ. ಸೊ ಅದು ಒಳ್ಳೆ ಗೊಬ್ಬರ ಆಗ್ತದೆ, ನಾವ್ ಎಲ್ಲದಕ್ಕೂ ಅದನ್ನೇ ಹಾಕುದು, ಎಲೆ ಗೊಬ್ಬರ ಅಂತಾರಲ್ಲ ಅದು. ಸೊ ಅದು ಹಾಕ್ತೇವೆ ಅಷ್ಟೇ. ಎವರೇಜ್ ಒಂದು ಮರದಲ್ಲಿ ಎಷ್ಟು ತೆಂಗಿನಕಾಯಿ ಸಿಗ್ತದೆ ನಿಮಗೆ? ಒಂದೊಂದ್ ತರ ಇದೆ, ಸೊ ಮನೆ ಹತ್ರ ಎಲ್ಲ ಚೆನ್ನಾಗಿ ಬಿಡ್ತದೆ, ಈ ಕೆಲವೆಲ್ಲ ಸಸಿಗಳಷ್ಟೇ, ಇನ್ನು ಅದರಲ್ಲಿ ಪರವಾಗಿಲ್ಲ, ಒಂದು 60-70ರವರೆಗೆ ಬರ್ತದೆ. ಆಮೇಲೆ ಈಗ ಅಡಿಕೆ ಕೃಷಿಯನ್ನು ಕೂಡ ನೀವು ಸೇರಿಸಿಕೊಂಡಿದ್ರಿ ಜೊತೆಗೆ? ಈಗ ಒಳ್ಳೇದು ರೇಟ್ ಇದೆ ಅಲ್ಲ, ಸೊ ಹಂಗಾಗಿ ಹಾಕಿದ್ದೇನೆ ತುಂಬಾ. ಅದು ಹೇಗಂದ್ರೆ ನಾನು ಬಿದ್ದಿದ್ದೆಲ್ಲ ಹೆಕ್ಕೊಂಡ್ ಬಂದು ನಾನೇ ಎಲ್ಲ ಕುತ್ಕೊಂಡು ಎಲ್ಲ ಫುಲ್ ಸೊಲ್ದು ದಿವಸಕ್ಕೆ 1 ಕೆಜಿ ಹೀಗೆಲ್ಲ ಅದನ್ನ ಸೊಲ್ದ್ರೆ ಒಳ್ಳೆ ರೇಟ್ ಇದೆ, ಇಲ್ಲ ಇಡೀ ಇದು ಕೊಟ್ಟರೆ ಸ್ವಲ್ಪ ಕಡಿಮೆ ರೇಟ್. ಸೊ ಹಂಗಾಗಿ ಅದ್ ನಾನೇ ದಿನಾ ಬಿದ್ದದ್ ಹೆಕ್ಕೊಂಡ್ ಬಂದು ಬಿಸಿಲಿಗೆ ಹಾಕಿ ಅದನ್ನ ಸೊಲ್ದು ಕೊಡ್ತೇನೆ. ಒಳ್ಳೆ ಸುಮಾರು ಆಗಿದೆ, ಹೋದ ಸಲ ಸುಮಾರು ಸಿಕ್ಕಿದೆ, ಈ ಸಲವೂ ಸುಮಾರು ಬಿಟ್ಟಿತ್ತು, ಸುಮಾರು ನೋಡ್ಬೇಕಿನ್ನು. ಇನ್ನೊಂದು ವಿಷಯ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಇಂಥ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಬಂದದ್ರಿಂದಾಗಿ ನಿಮ್ಮ ಬದುಕಿನಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ? ಹೇಗಂದ್ರೆ ನಾವು ಫುಲ್ ನಂಗೆ ಮಾತಾಡ್ಲಿಕ್ಕೂ ಭಯ, ಎಲ್ಲೂ ಮನೆಯಿಂದ ಆಚೆ ಹೋಗ್ತಿರ್ಲಿಲ್ಲ, ಹೀಗೆಲ್ಲ ಇತ್ತು. ಇವಾಗ ಹೆಂಗೆ ಅಂದ್ರೆ 4 ಜನ ಸೇರ್ತೇವಲ್ಲ, ಸೊ ಎಲ್ಲ ವಿಷಯಗಳು ಗೊತ್ತಾಗ್ತದೆ. ಮತ್ತೆ ನನ್ ಜೊತೆಗಿರೋ ಇಲ್ಲಿ ಆಚೆಚೆ ಮನೆಯವ್ರು ಸಹ ಹಾಗೆ ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ, ಅವ್ರು ಯಾರು ನಾವ್ ಯಾರು ಅಂತ ಗೊತ್ತಿಲ್ಲ. ಸಿಟಿ ಮನೇಲಿ ಹೆಂಗಿತ್ತು ಹಂಗಿದ್ವಿ, ಈಗ ಹೆಂಗಂದ್ರೆ ಎಲ್ಲಿ ಹೋದವ್ರು ಹೊಟ್ಟೆ ಹೋಗ್ತಿವಿ. ಮತ್ತೆ 4 ವಿಷಯಗಳು ನಮ್ಗೆ ಗೊತ್ತಾಗ್ತದೆ. ಮತ್ತೆ ನಮ್ದು ಇದ್ರಲ್ಲಿ ಶಿಸ್ತಿದೆ, ಹೇಗೆ ಅಂದ್ರೆ ಒಂದ್ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನ ಪುಸ್ತಕದಲ್ಲಿ ಬರೀಲಿಕ್ಕುಂಟು. ಸೊ ನಾವು ಅದೇ ಒಳ್ಳೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡಿ ಅದನ್ನ ನಾವು ಪುಸ್ತಕದಲ್ಲಿ ಎಂಟ್ರಿ ಮಾಡ್ತೇವೆ. ಹಾಗೆ ಮತ್ತೆ ಏನಾದ್ರೂ ಯಾರಿಗಾದ್ರು ಕಷ್ಟ ಇದ್ರೆ, ಈಗ ನಾವು ಒಂದು 5 ರೂಪಾಯಿ ಹುಂಡಿ ಹಣ ಅಂತ ಕಲೆಕ್ಟ್ ಮಾಡಿ, ಅದು ನಮ್ದು ಸಂಘದಲ್ಲ, ಹೀಗೆ ನಾವು ಕಲೆಕ್ಟ್ ಮಾಡಿ ಒಂದಿಷ್ಟು ದುಡ್ಡಾದ ಕೂಡಲೇ ಅದನ್ನ ಯಾರು ಕಷ್ಟ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಮಕ್ಳಿಗೆ ಕುಡಿಯೋ ನೀರಿನ ತುಂಬಾ ಪ್ರಾಬ್ಲಮ್ ಇತ್ತು, ಅವಾಗ ನಾವೇನ್ ಮಾಡಿದ್ವಿ, ಒಂದು ಟ್ಯಾಂಕ್ ಇತ್ತು ಆಲ್ರೆಡಿ, ಅದು ಪೈಪ್ ಎಲ್ಲ ಹಾಳಾಗಿತ್ತು. ಸೊ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ನಾವು ಕೊಡ್ತೇನೆ ಹೇಳಿ ಅದಕ್ಕೆ ನಾವು ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಒಂದು ಅನುಕೂಲ ಆಗೋಂಗೆ, ಆ ಮಕ್ಕಳಿಗೆಲ್ಲ ತುಂಬಾ ಖುಷಿ. ಸೊ ಹಂಗೆ ಮತ್ತೆ ಗುಣ್ಮಿ ಶಾಲೆಯಲ್ಲಿ ಒಂದು ಇದು ಗುಣ್ಮಿ ಶಾಲೆಯಲ್ಲಿ ಒಂದು ಇದು ಏನಂತಾರೆ ಮಕ್ಕಳಿಗೆಲ್ಲ ಕೂತ್ಕೊಳ್ಳಿಕ್ ಬೆಂಚ್ ಇದೆಲ್ಲ ಇರಲಿಲ್ಲ, ಸೊ ಅದಕ್ಕೊಂದು ಸಣ್ಣ ರೀತಿಯಲ್ಲಿ ಒಂದು ಸಹಾಯ ಮಾಡಿತ್ತು. ಹೀಗೆ ಏನಾದ್ರೂ ಒಂದು ಹೇಳಿದ್ನಲ್ಲ, ಇದೆಲ್ಲ ಒಂದು ಹೇಗೆ ಅಂದ್ರೆ ಆಚೆ ಕಡೆ ನಮ್ಗೆ ಏನೊಂದು ಪ್ರಪಂಚ ಇದೆ ಅಂತಾನೆ ಗೊತ್ತಿರಲಿಲ್ಲ. ಸೊ ಇದು ಒಂದು ಸಂಘ ಸೇರಿದ್ರಿಂದ ಒಂದು 4 ಜನರದ ಕಷ್ಟ ಏನು ಅಥವಾ ನಾವೊಂದು ಹೆಲ್ಪ್ ಮಾಡಬೇಕು ಹೀಗೆಲ್ಲ ಒಂದು ನಮ್ಗೊಂದು ದಾರಿ ಸಿಕ್ತದೆ ಅದಕ್ಕೆ. ಹಾಗೆ ಇನ್ನೊಂದು ವಿಷಯ, ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಇದ್ರೆ ಜೊತೆ ಜೊತೆಗೆ ಒಂದಷ್ಟು ತರಬೇತಿಯಲ್ಲಿಯೂ ಕೂಡ ನೀವು ಭಾಗವಹಿಸಿದ್ದೀರಿ ಅಂತ, ಈ ಬಗ್ಗೆ ಹೇಳಿ. ನಮ್ ಇದೇ ಸಂಘದಿಂದ ನಮ್ಗೆ ಪ್ರತಿ ಹೀಗೆ ಹೈನುಗಾರಿಕೆ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮಗಳು ಇರುತ್ತೆ, ಎಲ್ಲದೂ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೊಂದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅದಕ್ಕೆ ನಾನು ಹೋಗಿದ್ದೆ ಬ್ರಹ್ಮಾವರಕ್ಕೆ. ಅಲ್ಲಿ ಹಾಗೆ ಫಸ್ಟ್ ಹೈನುಗಾರಿಕೆ ಬಗ್ಗೆ ಇತ್ತು ಒಂದು 3 ದಿವಸ, ಮತ್ತೆ ಬೇರೆ ಭತ್ತ ತುಂಬಾ ಒಂದು 14 ತಳಿ ಭತ್ತ ಹೇಗೆ ಹೇಗೆ ಬೆಳೀತಾರೆ, ಮತ್ತೆ ಅದ್ರದ್ದು ಏನ್ ಪ್ರಾಬ್ಲಮ್, ಅದು ಯಾವ ತರ ಬೀಜೋಪಚಾರ, ಎಲ್ಲದ್ರ ಬಗ್ಗೆ ಮಾಹಿತಿ ಇತ್ತು. ಒಂದು ಲಾಸ್ಟ್ ಒಂದು ಎಕ್ಸಾಮ್ ಕೂಡ ಇತ್ತು ಅದಕ್ಕೆ. ಸೊ ಅದೆಲ್ಲ ಅಟೆಂಡ್ ಮಾಡಿದ್ದೆ, ನಂಗೆ ಖುಷಿ ಆಯ್ತು. ಮತ್ತೆ ಹೇಳಿದ್ನಲ್ಲ, ನಂಗೆ ಒಂದೇ ಒಂದು M4 ಇಲ್ಲ ಇನ್ನೊಂದು 2-3 ತಳಿ ಬಿಟ್ರೆ ಬೇರೆ ಗೊತ್ತಿರಲಿಲ್ಲ, ಇದು ತುಂಬಾ ತಿಳ್ಕೊಳ್ಳುವಂತ ವಿಷಯ, ಖುಷಿ ಆಯ್ತು. ಮತ್ತೆ ಇನ್ನು ಬೇರೆ ಕಡೆನೂ ಇತ್ತು ನಮ್ಗೆ, ನಾವು ಹೋಗಿರ್ಲಿಲ್ಲ ಮಾತ್ರ, ಅಂದ್ರೆ ಇದು ಕುಡುಕ್ರದ್ನ ಹೇಗ್ ಕುಡ್ತಾ ಬಿಡಿಸೋದು, ಈ ತರ ತುಂಬಾ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರತ್ತೆ ನಮ್ ಸಂಘದಿಂದ. ಬಟ್ ಅದೇ ನಾನು ಹೆಚ್ಚು ಅಟೆಂಡ್ ಮಾಡಿಲ್ಲ, ಇದು ಕೃಷಿ ಕೇಂದ್ರಕ್ಕೊಂದು ಹೋಗಿದ್ದೆ ಅಷ್ಟೇ. ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಕೃಷಿ ಮೇಳ ನಡೀತದೆ, ಅದರ ಒಂದು ಸದುಪಯೋಗವನ್ನು ನೀವು ಹೇಗೆ ಪಡಿಸಿಕೊಳ್ತೀರಿ? ಹೋಗ್ತೀವಿ, ಹೋಗಿ ಅಲ್ಲಿ ಯಾವ್ಯಾವ ತರ ಬೀಜ ಸಿಗ್ತದೆ, ಮತ್ತೆ ಯಾವ್ಯಾವ್ದು ಮೆಷಿನರೀಸ್ ಬಂದಿದೆ ಇದೆ ನೋಡ್ಲಿಕ್ಕೆ ಹೋಗ್ತೇವೆ. ನಾವು ನಮ್ಮನೆಯವರಿಗೂ ತುಂಬಾ ಇಂಟ್ರೆಸ್ಟ್ ಇದೆ, ಅವರಿಗೂ ತುಂಬಾ ಎಲ್ಲ ಇದು ಲಾಯರ್ ಆಗಿದ್ರು ಸಹ ಕೃಷಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಅವರು ಹೋಗೋದೇ ಮಧ್ಯಾಹ್ನ ಮೇಲೆ ಆಫೀಸಿಗೆ, ಬೆಳಿಗ್ಗೆ ಎಲ್ಲ ಇದೇ ಮಾಡ್ತಾ ಇರ್ತಾರೆ ಮನೆ ಹತ್ರ. ಸೊ ನಾವಿಬ್ರು ಹೋಗ್ತೀವಿ, ಹೋಗಿ ಅದೇ ಎಲ್ಲ ಯಾವ್ಯಾವ ತರ ಯಂತ್ರ, ಈಗ ನಮ್ಗೆ ಏನಂದ್ರೆ ಗೊಬ್ಬರ ಹೊರ್ಲಿಕ್ಕೆ ತುಂಬಾ ಹೆಚ್ಚು ಜನ ಇಲ್ಲ, ಒಂದು 4-5 ಜನ ಇದ್ದಾರೆ, ನಮ್ ತುಂಬಾ ಬೇಸಾಯ ಉಂಟು. ಸೊ ಹಂಗಾಗಿ ಎಂತ ಮಾಡ್ತೇವೆ, ನೋಡ್ಕೊಂಡು ಬಂದಿದ್ದೇವೆ, ಈಗ ಒಂದೇ ವೀಲ್ ಇರುವಂತದ್ದು ಗೊಬ್ಬರ ತುಂಬಿಸಿ ಅಂಚು ಕಟ್ಟ ಮೇಲೆ ತಗೊಂಡೋಗಿ ಹಾಕುವಂತದ್ದು, ಅದ್ ನೋಡಿ ಬಂದಿದ್ದೇವೆ ಈಗ. ಅದು ಅಂದ್ರೆ ನಮ್ಗೆ ತುಂಬಾ ದೊಡ್ಡದ್ ಬೇಕು, ತುಂಬಾ ಚಿಕ್ಕದ ನಾವು ನೋಡಿದ್ದು, ಅದು ಹೇಳಿದ್ದೇವೆ ಈಗ ತರಿಸಿಕೊಡ್ತೇನೆ ಹೇಳಿದಾರೆ, ಈಗ ಇನ್ಯಾವ ನೆಕ್ಸ್ಟ್ ಕೃಷಿ ಇದು ಬರ್ತದೆ ಅಂತ ಕಾಯ್ತಾ ಇದ್ದೇವೆ. ಸೊ ಹೀಗೆ ನೋಡುದಷ್ಟೇ, ಬೀಜಗಳೆಲ್ಲ ತರ್ತೇವೆ, ಹಾಕ್ತೇವೆ ಟ್ರೈ ಮಾಡಿ, ಯಾವ್ಯಾವ ತರದೆಲ್ಲ ಬೀಜ ಬರ್ತದಲ್ಲ ಅಲ್ಲಿ ಅದನ್ನೆಲ್ಲ ತಂದು ಟ್ರೈ ಮಾಡಿ ನೋಡ್ತೇವೆ, ಮೂಲಂಗಿ ಇದೆಲ್ಲ. ಸಾಮಾನ್ಯವಾಗಿ ಎಲ್ಲರತ್ರೂ ಕೇಳುವಂತಹ ಪ್ರಶ್ನೆ, ಬಿಡುವಿನ ವೇಳೆಯನ್ನ ಹೇಗೆ ಸದುಪಯೋಗಪಡಿಸ್ತೀರಿ ಅಂತ, ನಿಮ್ಮ ಹವ್ಯಾಸಗಳ ಬಗ್ಗೆ. ಆದ್ರೆ ನಿಮ್ಮತ್ರ ನಾವು ಬಿಡುವಿನ ವೇಳೆ ಇದೆಯಾ ಇಲ್ವಾ ಅಂತ ಕೇಳ್ತಾ ಇದೀವಿ. ಬಿಡುವಿನ ವೇಳೆ ಇರುತ್ತೆ ತುಂಬಾನೇ ಕಷ್ಟ, ಅಂದ್ರೆ ಬಿಡುವೆ ಇರುದಿಲ್ಲ. ನಾನಂದ್ರೆ ಏನಾದ್ರೂ ಹುಡುಕಿ ಆಚೆ ಕಡೆ, ಈಗ ಕಾಯಿ ಬೀಳ್ತದೆ ಸಂಜೆ ಆದ ಮಧ್ಯಾಹ್ನ ಮಲ್ಗಿ ಎದ್ದ ಕೂಡಲೇ ಒಂದ್ಸಲ ಫುಲ್ ಒಂದ್ಸಲ ತಿರುಗಿ ಬಂದ್ರೆ 6 ಗಂಟೆ ಆಗಿ ಹೋಗ್ತದೆ, ಮತ್ತೆ ದನ ಕೆಲಸ ಇರುತ್ತೆ, ಬೈರ್ ಹಾಕೋದು ಹಾಲು ಕರೆಯೋದು ಅಂತ. ಸೊ ಹೀಗೆ ಪುರ್ಸೊತ್ತೆ ಇರುದಿಲ್ಲ, ಆದ್ರೂ ಹೊಲಿತೇನೆ ಮತ್ತೆ ಹಾಡು ಹೇಳ್ತೇನೆ, ಎಲ್ಲ ಮಾಡ್ತೇನೆ. ಸ್ವಲ್ಪ ಬೇರೆ ಬೇರೆ ಒಂದೆರಡು ಲೈನ್ ಹಾಡ್ಬೋದು. ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ, ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಹಾಡುವಾಗ ನಿಮ್ಮ ಶಾಲಾ ದಿವಸಗಳ ನೆನಪಾಗ್ತದೆ ನಿಮಗೆ? ಹಾಡುದು ಶಾಲಾ ದಿನಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದೆ, ಡ್ಯಾನ್ಸ್ ಹಾಡು ಇದೆಲ್ಲ. ಮತ್ತೆ ಭಜನೆ ಮಾಡ್ತೇವೆ ಮನೇಲಿ. ಸೊ ಅದೇ ನನ್ನ ಮಕ್ಕಳಿಬ್ರು ಹಾಡ್ತಾರೆ, ಸಣ್ಣವಳು ತುಂಬಾ ಸೀನಿಯರ್ ಇದು ಜೂನಿಯರ್ ಎಕ್ಸಾಮ್ ಎಲ್ಲ ಆಗಿದೆ, ಸೊ ಸೀನಿಯರ್ ಮಾಡ್ಬೇಕು ಈಗ, ಇನ್ನು ಕೊರೋನಾ ಆದ್ರಿಂದ ಎಲ್ಲ ನಿಂತೋಗಿದೆ ಅಲ್ಲೇ. ಮಕ್ಕಳಿಗೂ ಕೂಡ ಪರಿಸರ ಪ್ರೀತಿ ಇದೆಯಾ? ಹಾ ಇದೆ, ಇಬ್ಬರಿಗೂ ಇದೆ. ನನ್ನ ದೊಡ್ಡ ಮಗಳು ಮೆಕ್ಯಾನಿಕಲ್ ಮಾಡ್ತಾ ಇದ್ದಾಳೆ, ಸೊ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಇದು ಎಲ್ಲ. ಈಗ ನಂದು ಕಾಯಿ ಸುರಿಯೋದು ಒಂದು ಮಿಷನ್ ಹಾಳಾಗಿತ್ತು, ಅವಳೇ ಅದನ್ನ ವೆಲ್ಡ್ ಮಾಡಿ ಎಲ್ಲ ಸರಿ ಮಾಡಿ ಕೊಟ್ಟಿದ್ದಾಳೆ, ಎರಡನ್ನು ರಿಪೇರಿ ಮಾಡಿ ಕೊಟ್ಟಿದ್ದಾಳೆ.

ಪಿಷ್ಟ 8%, ಸುಣ್ಣದಾಂಶ 400 ಮಿಲಿಗ್ರಾಂ, ರಂಜಕ 60 ಮಿಲಿಗ್ರಾಂ, ಕಬ್ಬಿಣ 20 ಮಿಲಿಗ್ರಾಂ, ಹಾಗೆಯೇ ಇನ್ನಿತರ ಜೀವಸತ್ವಗಳು ಕೂಡ ಇರ್ತವೆ. ಪುದೀನದ ಔಷಧೀಯ ಗುಣಗಳು ಈ ರೀತಿಯಾಗಿವೆ. ಪುದೀನ ಸೊಪ್ಪನ್ನು ಬಾಯಿಯಲ್ಲಿಟ್ಟು ಅಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ. ಆಹಾರವನ್ನು ಪಚನ ಮಾಡುವುದಕ್ಕೆ ಪುದೀನ ಸಹಾಯ ಮಾಡುವುದೇ ಅಲ್ಲದೆ ಕೊಬ್ಬನ್ನು ಜೀರ್ಣಿಸಲು ಸಹಕಾರಿಯಾಗುತ್ತದೆ. ನೆಗಡಿ ಮತ್ತು ಕೆಮ್ಮಿನಿಂದ ಬಳಲ್ತಾ ಇರುವವರು ಪುದೀನ ಸೊಪ್ಪಿನಿಂದ ತಯಾರಿಸಿರುವಂತಹ ಚಹಾವನ್ನು ಕುಡಿದರೆ ಒಳ್ಳೆಯದಾಗ್ತದೆ. ಜ್ವರದಿಂದ ಬಳಲುವವರು ಪುದೀನ ಸೊಪ್ಪಿನ ಕಷಾಯವನ್ನು ಕುಡಿಬೇಕು. ಅಜೀರ್ಣ ಇರುವಾಗ ಪುದೀನ ಸೊಪ್ಪಿನ ರಸದೊಂದಿಗೆ ಹಸಿ ಶುಂಠಿಯ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಕುಡಿಬೇಕು. ಮೊಡವೆಗಳಾಗಿದ್ದಲ್ಲಿ ಪುದೀನ ಎಲೆಗಳೊಂದಿಗೆ ಅರಿಶಿನವನ್ನು ಬೆರೆಸಿ ಅರೆದು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ಮುಖವನ್ನು ತೊಳಿಬೇಕು. ಹೊಟ್ಟೆಯುಬ್ಬರ, ಹೊಟ್ಟೆ ನೋವು ಇರುವಾಗ ಪುದೀನ ರಸಕ್ಕೆ ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಬೆರೆಸಿ ಕುಡಿಬೇಕು. ಊಟವಾದ ನಂತರ ಪುದೀನ ಎಲೆಗಳನ್ನು ಅಗಿಯುವುದರಿಂದ ಹುಳುಕು ಹಲ್ಲಿನಿಂದ ಉಂಟಾಗುವಂತಹ ದುರ್ವಾಸನೆಯನ್ನು ತಡೆಯುವುದೇ ಅಲ್ಲದೆ ಒಸಡನ್ನು ಬಲಪಡಿಸುತ್ತದೆ. ಜಂತು ಹುಳಗಳ ತೊಂದರೆ ಇದ್ದಲ್ಲಿ ಖಾಲಿ ಹೊಟ್ಟೆಗೆ ಪುದೀನ ಸೊಪ್ಪನ್ನು ಅಗೆದು ತಿನ್ನಬೇಕು. ಸ್ವರ ಒಡೆದಿದ್ದಲ್ಲಿ ಪುದೀನ ಕಷಾಯವನ್ನು ತಯಾರಿಸಿ ಇದರಿಂದ ಬಾಯಿಯನ್ನು ಮುಕ್ಕಳಿಸಬೇಕು. ಹಾಡುಗಾರರು ಇದನ್ನು ನಿಯಮಿತವಾಗಿ ಉಪಯೋಗಿಸುವುದರಿಂದ ಸ್ವರವು ಶುದ್ಧವಾಗುತ್ತದೆ. ಮುಟ್ಟಿನ ಹೊಟ್ಟೆ ನೋವಿನಿಂದ ಬಳಲುವಂತಹ ಸ್ತ್ರೀಯರು ಮುಟ್ಟಾಗುವುದಕ್ಕೆ ಒಂದು ವಾರ ಮುಂಚೆ ದಿನಕ್ಕೆ 2 ಬಾರಿ ಪುದೀನ ಕಷಾಯವನ್ನು ಕುಡಿಯುವುದರಿಂದ ನೋವಿನ ತೀವ್ರತೆ ತಗ್ಗುತ್ತದೆ. ಗಾಯಗಳಾದಾಗ ಪುದೀನ ಎಲೆಯ ರಸವನ್ನು ಲೇಪಿಸಿದಲ್ಲಿ ಬೇಗನೆ ಗುಣವಾಗುತ್ತದೆ. ಗರ್ಭಿಣಿಯರು ಪುದೀನವನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸಬಾರದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಗಮನಿಸಬೇಕು. ಪುದೀನದಿಂದ ಪಡೆದಿರುವಂತಹ ಪೆಪ್ಪರ್ ಮಿಂಟ್ ಎಂಬ ಪದಾರ್ಥವನ್ನು ಅನೇಕ ಕೈಗಾರಿಕೆ ಮತ್ತು ವೈದ್ಯಕೀಯ ರಾಸಾಯನಿಕಗಳ ತಯಾರಿಯಲ್ಲಿ ಬಳಸಲಾಗುತ್ತದೆ. ನೋವು ನಿವಾರಕ ಔಷಧಿಗಳಲ್ಲಿ ಪೆಪ್ಪರ್ ಮಿಂಟ್ ಆಯಿಲ್ ಅನ್ನು ಬಳಸಲಾಗುತ್ತದೆ. ಗಂಟಲು ನೋವು ನಿವಾರಣೆಯ ಚಪ್ಪರಿಸುವ ಮಾತ್ರೆಗಳಲ್ಲಿ ಮತ್ತು ಹಲ್ಲುಜ್ಜುವ ಪೇಸ್ಟ್ಗಳಲ್ಲಿ ಇದು ಬಳಕೆಯಾಗುತ್ತದೆ. ಮೆದುಳು ಮತ್ತು ಹೃದಯದ ರಕ್ತನಾಳಗಳು ವಿಕಸನಗೊಳ್ಳಲು ಪೆಪ್ಪರ್ ಮಿಂಟ್ ತೈಲ ಪ್ರಯೋಜನಕಾರಿ ಎನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ಪುದೀನ ಕಷಾಯವನ್ನು ನೆಗಡಿ ಹೊಟ್ಟೆ ನೋವು ಶಮನಗೊಳಿಸುವುದಕ್ಕೆ ಬಳಸಲಾಗ್ತಾ ಇದೆ. ಪುದೀನ ತೈಲವನ್ನು ನೋವು ನಿವಾರಕ ತೈಲವಾಗಿಯೂ ಬಳಸಲಾಗ್ತಾ ಇದೆ. ಚಹಾಕ್ಕೆ ರುಚಿ ಹೆಚ್ಚಿಸಲು ಪುದೀನ ಎಲೆಯನ್ನು ಬಳಸಲಾಗ್ತಾ ಇದೆ. ಪುದೀನ ಎಲೆಯನ್ನು ಆಗ್ರಹಣಿಸುವುದರಿಂದ ಮನುಷ್ಯನ ಮನಸ್ಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಎನ್ನುವಂತಹದ್ದು ತಜ್ಞರ ಅಭಿಮತ. ಇದರ ವಾಸನೆಯು ಮಾನಸಿಕ ಕ್ಷೋಭೆಯನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಪುದೀನವನ್ನು ಅಡುಗೆಯಲ್ಲಿ ಕೂಡ ಬಳಸಲಾಗ್ತದೆ. ಪುದೀನ ಚಟ್ನಿ, ಪುದೀನ ಸಲಾಡ್, ಪುದೀನ ಪಲಾವ್, ಪುದೀನ ಆಲೂದಮ್, ತರಕಾರಿ ಪುದೀನ ಪಲ್ಯ, ಪುದೀನ ಶರಬತ್ತು, ಪುದೀನ ಪರೋಟ, ಪುದೀನ ಚಟ್ನಿ ಪುಡಿ ಎಲ್ಲವನ್ನೂ ಕೂಡ ಪುದೀನವನ್ನು ಬಳಸಿಕೊಂಡು ಮಾಡಬಹುದು. ಆರೋಗ್ಯ ಮಾಹಿತಿ ಪ್ರಸಾರವಾಯಿತು. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 49,000 ಗರಿಷ್ಠ 51,000, ಹೊಸ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 43,500 47,000, ಕೋಕಾ ಕ್ವಿಂಟಾಲಿಗೆ 26,000 30,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,800 11,000, ತೆಂಗಿನಕಾಯಿ 1ನೇ ವರ್ಗ 18,000 20,000, 2ನೇ ವರ್ಗ 1,000ಕ್ಕೆ 15,000 16,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 2,600 3,000, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,900 ಗರಿಷ್ಠ 3,000, ಐಆರ್8 ಕನಿಷ್ಠ 2,800 ಗರಿಷ್ಠ 3,500, ಭತ್ತ ಆಮದು ಕ್ವಿಂಟಾಲಿಗೆ 1,750 ಗರಿಷ್ಠ 1,850, ಬೆಲ್ಲ ಆಮದು ಕ್ವಿಂಟಾಲಿಗೆ 4,000 ಗರಿಷ್ಠ 4,400, ಕೆಂಪು ಕ್ವಿಂಟಾಲಿಗೆ 3,800 ಕನಿಷ್ಠ ಗರಿಷ್ಠ 4,200, ಕಪ್ಪು ಕ್ವಿಂಟಾಲಿಗೆ 4,000 ಗರಿಷ್ಠ 4,500, ಮೆಣಸು ಆಮದು ಕ್ವಿಂಟಾಲಿಗೆ 22,000 to 24,000, ಕಾಳು ಮೆಣಸು ಕ್ವಿಂಟಾಲಿಗೆ 38,000 to 39,500 ಗರಿಷ್ಠ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 10,000 ಗರಿಷ್ಠ 11,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ ಕನಿಷ್ಠ 1,700 ಗರಿಷ್ಠ 2,000, ಕದಳಿ ಕನಿಷ್ಠ 2,700 ಗರಿಷ್ಠ 2,600, ಗಾಳಿ 1,600 ಗರಿಷ್ಠ 1,800, ನೇಂದ್ರ ಕ್ವಿಂಟಾಲಿಗೆ 2,400 to 3,800. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಡಾಕುಟ್ರೆ, ಮಿದುಳು ಕೆಲಸ ಮಾಡಿಲ್ಲ ಅಂದ್ರೆ ಅವ್ನ್ ಬದುಕಿದ್ದು ಸತ್ತ ಹಾಗೆ. ಅವ್ನ ಎಲ್ಲ ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ ಹೇಳಿ, ಎಲ್ಲಿ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ್ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟ್ರೆ? ಹೃದಯ, 2 ಕಿಡ್ನಿ, ಲಿವರ್, ಮೇ.